ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ರಾಮೇಶ್ವರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ರಾಜೇಶ್ವರಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ರಾಮೇಶ್ವರ ಗ್ರಾಮದ ರೈತ ಮಹಿಳೆಯಾದಂತಹ ರಾಜೇಶ್ವರಿ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ತೆ ಸರ್. ರಾಜೇಶ್ವರಿ ಅವರೇ, ಈಗ ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದ್ರೆ? ಸರ್, ನಂದು SLC ಆಯ್ತು. SLC ಆಗಿ ರಿಸಲ್ಟ್ ಬರ್ತಿದ್ದಂಗೆ ಮದ್ವೆ ಫಿಕ್ಸ್ ಆಯ್ತು. ಅಷ್ಟರೊಳಗೆ ಇವಾಗಿದ್ದು ಚುರುಕುತನ ಅವಾಗ ಗೊತ್ತಿರಲಿಲ್ಲ ಸರ್, ಏನೋ ಒಂಥರ ಏನೋ ಗೊತ್ತಿರಲಿಲ್ಲ. ಎಲ್ಲರೂ ಸೇರಿ ಮಾಡಿದ್ರು, ಹಿಂದೆಲ್ಲ ಅಷ್ಟು ಗೊತ್ತಿರಲಿಲ್ಲ ಸರ್. ಇನ್ನೂ ತಂಗೀರು ಇಬ್ಬರು ಬೇರೆ ಇದ್ರ, ಮತ್ತು ನಮ್ಮನ್ನೆಲ್ಲ ಮದುವೆ ಮಾಡಿ ಅವ್ರನ್ನೆಲ್ಲ ಸರಿ ಮಾಡೋಷ್ಟೊಳಗೆ ಟೈಮ್ ಆಗುತ್ತೆ ಅಂತೇಳಿ ಮದುವೆ ಮಾಡಿದರು. ತಂಗೀರೆಲ್ಲ ಇಬ್ಬರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಸರ್. ಈಗ ನಿಮ್ಮ ತಂಗಿ ಅಂದರು ಇಬ್ಬರು ಚೆನ್ನಾಗಿ ಓದ್ಕೊಂಡಾರ ಅಂತ ಹೇಳಿದ್ರಲ್ಲ, ನಿಮ್ಗೇನಿಸುತ್ತೆ ಇವತ್ತು? ಈಗ ನಾನು ಅವ್ರಂಗೆ ಓದಿದ್ರೆ ಉತ್ತಮ ಇತ್ತು ಅಂತ ಎಂದಾದ್ರೂ ಅನಿಸಿದೆಯಾ? ಅನಿಸು ಸರ್. ಒಬ್ಳು ತಂಗಿ ಡಿಗ್ರಿ ಮುಗಿಸಿದಾಳೆ, ಒಬ್ಳು ತಂಗಿ PUC ಮುಗಿಸಿದಾಳೆ. ಅವರೂ ಚೆನ್ನಾಗಿ ಓದಿದ್ದಕ್ಕೆ ಸ್ಕೂಲಲ್ಲಿ, ಆಮೇಲೆ ಹಾಲಿನ ಡೈರಿಯಲ್ಲಿ, ಆಮೇಲೆ ಧರ್ಮಸ್ಥಳ ಸಂಘದಲ್ಲಿ ನಮ್ಮಅಮ್ಮ ಇದ್ದಾರಲ್ಲ ಸದಸ್ಯರಾಗಿರೋದ್ರಿಂದ ಅವರಿಗೆಲ್ಲ ದುಡ್ಡು ಬಂತು. ಆಮೇಲೆ ಹೊರಗಡೆ ಟ್ರಿಪ್ಪಿಗೆಲ್ಲ ಕರ್ಕೊಂಡೋದ್ರು ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಕ್ಕೆ. ನಾನೂ ಓದಿದರೆ ಇದೇ ಥರ ನಮಗೂ ಸಿಕ್ತಿತ್ತಲ್ಲ ಒಂದು ಅನುಭವ ಆಗ್ತಿತ್ತು, ನನಗೂ ಒಂದು ಸ್ವಲ್ಪ ಇತ್ತು ಸರ್ ಮನಸ್ಸಲ್ಲಿ. ಈಗ ತವರು ಮನೆಯಲ್ಲಿ ಈ ಕೃಷಿ ಬದುಕೆಲ್ಲ ಗೊತ್ತಿತ್ತ ನಿಮಗೆ? ಇಲ್ಲ ಸರ್, ನಾವು ಯಾವಾಗಲೂ ತವರು ಮನೆಯಲ್ಲಿ ಇನ್ನೇನು ಹೊಲಕ್ಕೆ ಹೋಗಿರಲಿಲ್ಲ. ಬಟ್ ಇಲ್ಲಿಗೆ ಬಂದು 2-3 ವರ್ಷ ಹೋಗಿರಲಿಲ್ಲ. ಆಮೇಲೆ ಮಕ್ಕಳು ಆಯಿತು, ಸಣ್ಣ ಪಾಪು ಅಂತ ಅದ್ರ ಮೇಲೆ ಹೋಗಿದ್ದು ಸರ್. ಈಗ ಗಂಡನ ಮನೆಯಲ್ಲಿ ಕೃಷಿ ಬದುಕು ಪ್ರಾರಂಭದಲ್ಲಿ ಯಾವ ರೀತಿ ಕಷ್ಟ ಆಯಿತು? ಕಷ್ಟನೇ ಆಯಿತು ಸರ್, ನಮಗೆ ಏನು ಗೊತ್ತಿರಲಿಲ್ಲ. ತವರು ಮನೇಲಿ ಯಾವತ್ತು ಹೊಲಕ್ಕೆ ಹೋಗಿರಲಿಲ್ಲ. ಇಲ್ಲಿಗೆ ಬಂದು ಸ್ಟಾರ್ಟಿಂಗ್ ಹೋದಾಗ ಇಷ್ಟು ಕಷ್ಟನಾ ಅನಿಸಿತ್ತು. ಹೋಗ್ತಾ ಹೋಗ್ತಾ ಒಂದು ವಾರದಲ್ಲಿ ಎಲ್ಲರೂ ಹಿಂಗೆ ಜೊತೆಗೆ ಜೊತೆಗೆ ಹೋಗ್ತಿದ್ವಿ, ಮಾತಾಡ್ಕೊಂತ ಮನೇಲೆಲ್ಲ ಅಡುಗೆ ಮಾಡಿಟ್ಟು ಹೊಲಕ್ಕೆ ಹೋಗೋದ್ರಿಂದ ಅವ್ರನ್ನ ನೋಡಿ ನಾವು ಕಲ್ತೀವಿ. ನಮಗೂ ಕೃಷಿ ಬದುಕೇನೂ ಬರ್ತಿರಲಿಲ್ಲ, ಜನ ನೋಡಿ ಕಲ್ಕೊಂಡಿದ್ದಲ್ಲ ಸರ್, ನಮಗೂ ಖುಷಿ ಅನಿಸ್ತು, ಮಾಡ್ಬೇಕು ನಾವು ಅನಿಸ್ತೈತಿ. ಈಗ ಕೃಷಿ ಬದುಕು ಅಂತಂದ್ರೆ ಏನೇನು ಕಲ್ತ್ಕೊಂಡ್ರೆ ನೀವು? ಸರ್, ನನಗೇನು ಗೊತ್ತಿರಲಿಲ್ಲ. ಮೆಕ್ಕೆಜೋಳ ಬಿತ್ತನೆ ಮಾಡೋದು ಹೆಂಗೆ, ಮತ್ತದನ್ನ ತೆಕ್ಕೊಳ್ಳೋದು ಹೆಂಗೆ ಅಂತಲೂ ಗೊತ್ತಿರಲಿಲ್ಲ. ಅದು ಇವಾಗೆಲ್ಲ ಕಲ್ತಿದ್ದೀವಿ. ಆಮೇಲೆ ತರಕಾರಿ ಮಾಡ್ತಿದ್ರು, ಅದು ಟೊಮೊಟೊ ಹರಿಯೋದು ಹೆಂಗೆ, ಮತ್ತು ವೈರು ಉರೆ ಕಟ್ತಿದ್ರು, ಅವೆಲ್ಲ ಹೆಂಗೆ ಮಾಡೋದಂತ ಗೊತ್ತಿರಲಿಲ್ಲ. ಜನ ನೋಡಿ ನಾವು ಕಲ್ತಿದ್ದಲ್ಲ ಸರ್. ಹೋದ್ರೆ ಅದೇ ಈಸಿ. ಈಗ ಓದಿ ನಾವು ವಿದ್ಯಾವಂತರಾಗಿ ಕೆಲಸಕ್ಕೆ ಹೋದ್ರೆ ನಮಗೆ ಬಿಡು ಅಂತಲೇ ಸಿಗಲ್ಲ. ಆದರೆ ಮನೆಯಲ್ಲಿ ರೈತರು ಒಂದಾದರೆ ನಾವಿವತ್ತು ಹೋಗಲ್ಲಪ್ಪ ಮನೆಗೆ, ನಮ್ಗೇನೋ ಮೈಗೆ ಹುಷಾರಿಲ್ಲ ಅಂದ್ರೆ ಮನೇಲಿ ಆರಾಮಾಗಿ ಮಲಗ್ಬೋದು. ಅದೇ ಕೆಲಸಕ್ಕೆ ಹೋಗೋದಾದ್ರೆ ನಮ್ಗೆ ಆ ಥರ ಮಾಡೋಕ್ಕಾಗಲ್ಲ. ನಮ್ಮ ಕೃಷಿನೇ ನಮ್ಮ ಜೀವನಕ್ಕೆ ನಮಗೇನೋ ಒಳ್ಳೇದು, ಆರೋಗ್ಯಕ್ಕೆ ಅನ್ಸುತ್ತೆ ಸರ್ ನಮಗೆ. ಈಗ ರಾಜೇಶ್ವರಿ ಅವರೇ, ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ನಮಗೆ ಸರ್ 6 ಎಕರೆ. ಈಗ 6 ಎಕರೆ ನೀರಾವರಿ ಬರುತ್ತಾ ಏನು ಖುಷ್ಕಿ ಭೂಮಿ ಬರುತ್ತಾ? ಇಲ್ಲ ಸರ್, ನೀರಾವರಿ ಏನಿಲ್ಲ. ಹಂಗೆ ಮೆಕ್ಕೆಜೋಳ ಹಾಕ್ತೀವಿ, ನೀರಾವರಿ ಇತ್ತು, ಅದು ತರಕಾರಿ ಮಾಡ್ತಿದ್ವಿ, ಇವಾಗ ಮಾಡಲ್ಲ ಸರ್ ಅದನ್ನು. ಈಗ ನೀರಾವರಿ ಅಂತಂದ್ರೆ ಮಾಡೋಕ್ಕಾಗಲಿಲ್ವಾ ನಿಮ್ಮ ಕೈಲಿ? ಇಲ್ಲ ಸರ್, ಅದೇ ಈಗ ನೆಕ್ಸ್ಟ್ ಮಾಡೋಣ ಅಂತಿದ್ವಿ, ಇಷ್ಟು ದಿನ ಮಾಡೋಕ್ಕಾಗಲಿಲ್ಲ ಸರ್. ಹಿಂಗೆ ಒಂದೇ ಸಮಸ್ಯೆ ಬಂತಲ್ಲ, ಮಾಡೋಕ್ಕಾಗಿರಲಿಲ್ಲ ಸರ್. ಈಗ ತರಕಾರಿ ಅಂತಂದ್ರೆ ಏನೇನು ಬೆಳೀತಾ ಇದ್ರಿ ನೀವು? ತರಕಾರಿ ಸರ್, ಟೊಮೊಟೊ ಮಾಡ್ತಿದ್ವಿ, ಮೆಣಸಿನ ಗಿಡ ಮಾಡ್ತಿದ್ವಿ, ಆಮೇಲೆ ಶೇಂಗಾ ಹಾಕ್ತಿದ್ವಿ ಇಷ್ಟನ್ನು, ಆಮೇಲೆ ಮತ್ತೆ ಮೆಕ್ಕೆಜೋಳ. ಈಗ ಟೊಮೊಟೊ ಮತ್ತು ಮೆಣಸಿನಕಾಯಿಯಲ್ಲಿ ನಿಮಗೆ ಈ ತರಕಾರಿ ಬೆಳೆಗಳು ಲಾಭದಾಯಕವಾಗಿ ಲಾಭ ತಂದುಕೊಟ್ಟವ? ಹಾಂ ಸರ್, ಒಂದು 3 ವರ್ಷ ಮಾಡಿದ್ವಿ ಸರ್. ಒಂದು 2 ವರ್ಷ ಲಾಭನೇ ಆಯಿತು ನಮಗೆ ಟೊಮೊಟೊದಿ. ನೆಕ್ಸ್ಟ್ 3 ವರ್ಷ ಒಂದು ಸ್ವಲ್ಪ ಲಾಭ ಆಯಿತು, ಅಂತ ಹೆಚ್ಚೇನಾಗಲಿಲ್ಲ. ಮೆಣಸಿನ ಗಿಡ ಹಚ್ಚಿದ್ವಲ್ಲ ಸರ್, ಅದರಲ್ಲಿ ಲಾಭ ಸಿಕ್ತು ಮತ್ತೆ ನಮಗೆ. ಅದರಲ್ಲಿ 2 ಮಾಡಿದ್ವಿ, ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ. ಈಗ ಮತ್ತೆ ನಿಮಗೆ ತರಕಾರಿ ಬೆಳಿಬೇಕಂತ ಅನ್ಸಲ್ವಾ ಇವತ್ತು? ಅಯ್ಯೋ ಅನ್ಸುತ್ತೆ ಸರ್, ಅದ್ರ ಕಾಲಲ್ಲಿ ಹತ್ತಿ ಬಿಟ್ಟಿದ್ದೀನಿ ಸರ್. ರೇಟ್ ಇರೋದ್ರಿಂದ ನಮಗೆ ಮಾಡಬೇಕು ಅಂತ ಮನಸ್ಸೈತೆ, ಬಟ್ ನಮಗೆ ಮಾಡೋಕ್ಕಾಗ್ತಿಲ್ಲ ಇವಾಗ. ಅದರಿಂದ ಹತ್ತಿದ್ವಿ ಸರ್, ಮಾಡಬೇಕಿತ್ತು, ಲಾಭ ಸಿಕ್ತಿತ್ತು. ಹಂಗಾಗಿ ಸಣ್ಣ ಮಕ್ಕಳು ಬೇರೆ ಇರೋದ್ರಿಂದ ಮಾಡೋಕ್ಕಾಗ್ತಿಲ್ಲ. ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಈಗ ನೆಕ್ಸ್ಟ್ ಬೇಸಿಗೆಯಿಂದ ಮಾಡಬೇಕು ಅಂತ ಅನಿಸಿದೆ ಸರ್ ನಮಗೆ. ಈಗ ಎಲ್ಲ ಕಡೆಗೆ ತೋಟಗಾರಿಕೆ ಬೆಳೆಗಳು ಬೆಳೀತಾರೆ, ಅಡಿಕೆ ಬೆಳೀತಾರೆ, ಅಂಥದ್ದೆಲ್ಲ ನೋಡಿ ನಾವು ಆ ಥರ ಅಡಿಕೆ ಬೆಳಿಬೇಕಂತ ಮನ್ಸು ಮಾಡಿದರೆ? ಹಾಂ ಸರ್, ಅನಿಸಿದೆ ನಮಗೂ. ಅದಕ್ಕೆ ನಾವು ಈ ಸಲ ತೋಟ ಮಾಡಬೇಕು ಅಂತಲೇ ಅಡಿಕೆ ಗೋಟು ಬೇರೆಯವ್ರ ಹತ್ರ ಕೊಂಡ್ಕೊಂಬಂದು ದುಡ್ಡಿಗೆ ನಾವೇ ಸಸಿ ಮಾಡಿದ್ವಿ ಸರ್. 2,000 ಸಸಿ ಮಾಡಿದ್ದೀವಿ, ಸಸಿ ಚೆನ್ನಾಗಿದ್ದಾವೆ, ನಾವೇ ನಮ್ಮ ಹೊಲಕ್ಕೆ ಹಾಕಬೇಕು ಅಂತಲೇ ಮಾಡ್ಕೊಂಡಿದ್ವಿ ಸಸಿ. ಈಗ ಗೋಟು ಅಂತಂದ್ರೆ ಯಾವ ರೀತಿಯ, ಎಲ್ಲಿ ತಂದ್ರೆ ನೀವು? ಅದು ಸರ್ ಬುಕ್ಕಂಬೂದಿ ಅಂತ ಒಂದು ಊರಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ನಮ್ಮ ಮೈದನ ಹೋಗಿ ತಗೊಂಬಂದು ಕೊಟ್ಟರು, 3 ರೂಪಾಯಿ ಒಂದು ಗೋಟು ಥರ ತಂದು ಕೊಟ್ಟರು. ನಾವು ಅದನ್ನು ಮಾಡಿದ್ವಿ ಸರ್, 2,000 ಸಸಿ ಆಗಿದೆ ಅದರಲ್ಲಿ. ಈಗ ಗೋಟು ಅಂತಂದ್ರೆ ಹಳೆ ಕಾಲದ ಮರದ ಗೋಟನ ತರಬೇಕಾಗುತ್ತೆ ಸರ್. ಹಳೆ ಕಾಲದ ಮರದವೇ, ಹೊಸವು ಬರಲ್ಲ, ಹಳೆ ಕಾಲದ ಮರದವೇ ಗೋಟು ಸಿಗತ್ತೆ ಸರ್. ಈಗೆಲ್ಲ ಇತ್ತೀಚೆಗೆ ಈಗ 10-15 ವರ್ಷದ ಮರದಿಂದ ತಂದು ಗೋಟು ಹಾಕಿದ್ರೆ ಅಷ್ಟೊಂದು ಸೂಕ್ತ ಅಲ್ಲ ಅಂತಾರೆ. ಹಾ ಸರ್, ಸೂಕ್ತ ಅಲ್ಲ ಗೊತ್ತು ಸರ್. ನಮಗೂ ಸುಮಾರು ಒಂದು 20-25 ವರ್ಷ ಆ ತರ ವರ್ಷಗಳಾದ್ರೆ ಅವು ಗೋಟು ಉತ್ತಮ ಅಂತ ಹೇಳ್ತಾರೆ ಬಂದು. ಬಟ್ 2000 ಹಾಕಿದ್ವಿ ಅಂದ್ರೆ 2000 ಬಂದಿರಲ್ಲ ಸರ್. ಸ್ವಲ್ಪ ಇರ್ಬೇಕಿರ್ಬೇ ಏನಾರು ತಿಂದು ಹುಳ ತಿಂದು ಒಂದು 150-200 ಗೋಟು ಅಂತೂ ಹೋಗ್ತಾವ ಅದ್ರಲ್ಲಿ. ಅದ್ರ ಮೇಲೆ ಬರ್ತಾವ ಸರ್. ಈಗ ಗೋಟ್ ತಂದು ಅಂದ್ರೆ ಯಾವ ರೀತಿ ಸಸಿ ಮಾಡೋದಂತಂದ್ರೆ ಯಾವ ರೀತಿ ಮಾಡ್ತೀರಾ ಸರ್? ಒಂದ್ ಸ್ವಲ್ಪ ದಿವಸ ಹಂಗೆ ಕೆಳಗಡೆ ಹಾಕೋರು ಹೋಗ್ತಾರೆ. ಕೆಲವರು ಜಲ್ಲೆ ಅಂತ ಸಿಗ್ತಾರೆ ಸರ್ ನಮ್ಮ ಹಳ್ಳಿ ಕಡೆಯಲ್ಲಿ. ಜಲ್ಲೆಗಳೆಲ್ಲ ಹಾಕಿ ಬತ್ತಲ್ ಹಾಕಿ ಒಚ್ಚಿಡ್ತಾರೆ, ಚೀಲದಲ್ಲಿ ಕಟ್ಟಿಡ್ತಾರೆ ನೀರಲ್ಲಿ ನೆಲೆಸ್ತಾ. ಅವರು ಯಾವ ತರ ಅವ್ರಿಗೆ ಅನುಕೂಲ ಆಗತ್ತೆ ಆ ತರ ಮಾಡ್ತಾರೆ ಸರ್. ಅಂದ್ರೆ ನೀವು ಈಗ ಮುಂದಿನ ದಿನಗಳಲ್ಲಿ ಅಡಿಕೆ ಹಾಕ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ? ಹಾ ಸರ್, ನಾವು ಪ್ಲಾನ್ ಮಾಡಿದೀವಿ ಸರ್. ಅದಕ್ಕೋಸ್ಕರನೇ ಸರ್ ಅಡಿಕೆ ಸಸಿ ಮಾಡಿರೋದು. ಈಗ ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ ಕೃಷಿಯಲ್ಲಿ ಸರ್? ಇವಾಗ ಅಷ್ಟಕ್ಕೂ ಮೆಕ್ಕೆಜೋಳನೇ ಹಾಕಿರೋದು. ನಾವು ಇವಾಗ ಪಾಪು ಸಣ್ಣದ್ರಿರೋದ್ರಿಂದ ಏನು ಮಾಡಿಲ್ಲ, ಮನೇಲಿ ಮಾಡಾರಲ್ಲ ಸರ್. ನಾನು ನಮ್ಮ ಮನೆಯವರು ಇಬ್ಬರೇ. ಈಗ ಮೆಕ್ಕೆಜೋಳದ ಬೆಳೆ ಈ ವರ್ಷ ನಿಮಗೆ ಲಾಭ ತಂದ್ಕೊಟ್ಟಿದೆಯಾ? ಹಾ ಸರ್, ಪರವಾಗಿಲ್ಲ. ಅಂದ್ರೆ ಹೊಲದ ಮೇಲೆ ಹೋಗ್ತಾ ಸರ್. ಕೆಲವೊಂದು ಹೊಲಗಳು ಫಲವತ್ತತೆ ಇಲ್ಲ, ಕೆಲವೊಂದು ಹೊಲಗಳು ಫಲವತ್ತತೆ ಇದಾವೆ. ಅದರಲ್ಲಿ ಒಂದು 2 ಎಕರೆ ಫಲವತ್ತತೆ ಇಲ್ಲ, ಇನ್ನ ಮಿಕ್ಕಿದ 4 ಎಕರೆ ಫಲವತ್ತತೆ ಇದೆ ಸರ್, ಪರವಾಗಿಲ್ಲ. ಅಂದ್ರೆ ನಿಮ್ದು 2 ಕಡೆ ಇದೆಯಾ ಪ್ಲಾಟ್? ಹಾ ಸರ್, 2 ಕಡೆ ಇದೆ. ಈಗ ಕೃಷಿ ಜೊತೆ ಮತ್ತೆ ಹಸು ಸಾಕಾಣಿಕೆ ಮಾಡಿದ್ವಿ ಅಂದ್ರಲ್ಲ, ಯಾವ ಪ್ರಮಾಣದಲ್ಲಿ ಮಾಡಿದ್ರ? ಹಸು ಸಾಕಾಣಿಕೆನು ಮಾಡಿದ್ವಿ ಸರ್. ನಾವು ಒಂದ್ 2 ಆಕಳು, ಒಂದು ಎಮ್ಮೆ ಇತ್ತು ಸರ್. ಎಮ್ಮೆ ಎಲ್ಲ ಇಲ್ಲ ಇವಾಗ. ಆಮೇಲೆ ಎತ್ತುಗಳು ಇದ್ವು, ಎತ್ತುಗಳು ಇಲ್ಲ ಇವಾಗ. ಈಗ ಎತ್ತು ಒಂದು ಆಕಳು ಎರಡೂ ಸತ್ತುವು. ನಾವು ಯಾವಾಗಿಂದ ಮತ್ತೆ ಎತ್ತೆಲ್ಲ ತಗೊಳಕ್ ಹೋಗಿಲ್ಲ. ಈ ಆಕಳಲ್ಲೇ ಮಾಡ್ತಿದ್ವಿ ಸರ್. ಒಂದೇ ಆಕಳು ಇವಾಗ ಇರೋದು ನಮ್ಮನೇಲಿ. ಈಗ ನಿಮ್ಮ ಮನೆಯವರು ಎತ್ತುಗಳು ಸಾಕಾಣಿಕೆ ಮಾಡಿ ಬೇಸಾಯ ಹಿಡಿತಿದ್ರಲ್ಲ, ಅವಾಗೆಲ್ಲ ನೀವು ಬೇಸಾಯ ಮಾಡಿ ಕಲ್ತ್ಕೊಂಡ್ರೆ? ಹಾ ಸರ್, ಹೋಗ್ತಿದ್ವಿ ಅವಾಗ ಅವ್ರ ಜೊತೆ ಹೊಲಕ್ಕೆಲ್ಲ. ನಾ ಅದು ಚೆನ್ನಾಗ್ ಅನ್ಸುತ್ತೆ. ಈಗ 2-3 ಜೊತೆ ಎತ್ತು ಹಿಡ್ಕೊಂಡು ಜನ ಹಿಡ್ಕೊಂಡು ನಾವು ಹೋಗ್ತಿದ್ವಲ್ಲ, ಅದು ಚೆನ್ನಾಗ್ ಅನ್ಸುತ್ತೆ. ಈಗೇನು ಸರ್, ಒಂದು ರಾತ್ರಿಗೆ ಬಿತ್ತು ಬರ್ತಾರೆ ಹೋಗಿ. ಈಗ ಟ್ಯಾಕ್ಟ್ರಿಗಳೆಲ್ಲ ಬಿತ್ತಾರಲ್ಲ. ನಾವು ಎತ್ತಿನ ಬೇಸಾಯ ಮಾಡಿದಷ್ಟು ಟ್ಯಾಕ್ಟ್ರಿ ಬೇಸಾಯ ಎಲ್ಲ ಹೊಂದಾಣಿಕೆ ಬರಲ್ಲ ಸರ್ ಹೊಲಗಳಿಗೆ. ಆದರೂ ಬಿಡಲೇಬೇಕು, ಮಾಡೋಂಗಿಲ್ಲ, ಬಿಡಲೇಬೇಕಲ್ಲ ಅದನ್ನ. ಈಗ ನೀವು ಈ ಬುಡುಗುಂಟೆ ಹೊಡೆಯೋದು, ಎಡಕುಂಟೆ ಹೊಡೆಯೋದು ಇದೇನಾದ್ರೂ ಕಲ್ತ್ಕೊಂಡ್ರೆ? ಹಾಂ ಸರ್, ಮಾಡಿದ್ವಿ ನಾವು. ಅಂದ್ರೆ ನಮ್ಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಸ್ವಲ್ಪನಾರಾಗ್ಲಿ ಅವ್ರ ಜೊತೆಗೆ ಮಾಡಿದೀವಿ ಅಷ್ಟೇನೆ. ಈಗ ಇವತ್ತೇನಾದರೂ ಕೂಲಿ ಕಾರ್ಮಿಕರು ಸಿಗಲಿಲ್ಲ ಅಂದ್ರೆ ಅಂತ ಟೈಮ್ನಲ್ಲಿ ಸಹಕಾರ ಕೊಡ್ತಾ ಇದ್ರಿ ನಿಮ್ಮನೆ? ಹಾಂ ಸರ್, ಹೋಗ್ತೀವಿ, ನಾವು ಹೋಗ್ತೀವಿ, ಬೇರೆಯವ್ರ ಜೊತೆಗೆ ಹೋಗ್ತೀವಿ, ಮತ್ತೆ ಬೇರೆಯವ್ರ ಹೊಲಗಳಿಗೂ ಹೋಗ್ತೀವಿ ಸರ್. ಮಾಡಿದೀವಿ, ಹಂಗೆಲ್ಲ ಹೆಲ್ಪ್ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಮುಯ್ಯಾಳು ಪದ್ಧತಿಯನ್ನು ಮಾಡ್ಕೊಳ್ತೀರಾ? ಹಾಂ, ಮಾಡ್ತೀವಿ ಸರ್. ನಾವು ಬೇರೆಯವ್ರ ಹೊಲಕ್ಕೆ ಹೋಗೋದು, ಅವ್ರು ನಮ್ಮ ಹೊಲಗಳಿಗೆ ಬರೋದು. ಕೃಷಿಯಲ್ಲಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ಸರ್. ಎಲ್ಲದನ್ನು ಮಾಡ್ತೀವಿ. ಅವಾಗಿಂದೇನು ಗೊತ್ತಿರಲಿಲ್ಲ, ಈ ಹೋಗ್ತಾ ಹೋಗ್ತಾ ಎಲ್ಲ ಕೆಲಸಗಳು ಮಾಡ್ತೀವಿ ಸರ್. ಹಂಗೇನಿಲ್ಲ. ಈಗೆಲ್ಲ ಮೆಕ್ಕೆಜೋಳ ಕಟಾವು ಮಾಡೋದು? ಹಾಂ ಸರ್, ಮೆಕ್ಕೆಜೋಳ ಮುರಿಲಿಕ್ಕೂ ಹೋಗ್ತೀವಿ, ಹಾಕ್ಲಿಕ್ಕೂ ಹೋಗ್ತೀವಿ, ಮಾಡ್ತೀವಿ ಸರ್ ಎಲ್ಲ. ಇಷ್ಟೊಂದು ನಿಮಗೆ ಕೃಷಿಯಲ್ಲಿ ಆಸಕ್ತಿ ಐತಿ, ಕೃಷಿ ಬದುಕು ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ರಚನೆ ಮಾಡಿಕೊಂಡು ಅದರಲ್ಲಿ ನಾವು ಒಬ್ಬ ಸದಸ್ಯರಾಗಬೇಕಂತ ಯಾಕೆ ಅನಿಸ್ತು ಸರ್? 4 ಜನ ಜೊತೆ ಹೋದ್ರೆ 4 ವಿಷಯಗಳು ನಮಗೆ ತಿಳಿತೇವೆ, ನಮಗೆ ಗೊತ್ತಿರೋ ವಿಷಯ ಅವ್ರಿಗೆ ಹಂಚುತ್ತೀವಿ ಈ ಥರ ಅಂದರೆ. ಆಮೇಲೆ ಎಲ್ಲರ ಮನೇಲೂ ಸಮಸ್ಯೆ ಇದ್ದಿದ್ದೆ, ಅದೇ 4 ಜನ ಜೊತೆ ಹೋಗಿ ಮಾತಾಡಿ ಅವ್ರ ಜೊತೆ ನಕ್ಕಷ್ಟು ಖುಷಿ ಎಲ್ಲಿ ಮನೇಲಿ ಸಿಗಲ್ಲ ಸರ್. ಅದಕ್ಕೋಸ್ಕರ ಜನ ಇತ್ತ ನಾವು ಹೋಗ್ಬೇಕು, ಅವ್ರಿತ್ತ ನಾವು ಹೋಗ್ಬೇಕು ಅನ್ನೋದು ನಮ್ಗೆ ಇಷ್ಟ ಸರ್. ಈಗ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ಮಾಡ್ಕೊಂಡ್ಮೇಲೆ ಅಂದ್ರೆ ನಿಮ್ಗೆ ಅಲ್ಲಿ ನಿಮಗೆ ಆರ್ಥಿಕವಾಗಿ ನೀವು ಮೇಲ್ ಬರಕ್ಕೆ ಕಾರಣ ಆಯ್ತು? ಸರ್, ನಮಗೆ ಏನು ಗೊತ್ತಿರಲಿಲ್ಲ. ಫಸ್ಟು ದೊಡ್ಡ ಮಗಳು ಚಿಕ್ಕವಳು ಅಂತ ಅವಾಗ ಹೋಗ್ತಿರ್ಲಿಲ್ಲ. ಆಮೇಲೆ ಆಮೇಲೆ ಬರ್ತಾ ಇದ್ವಿ. ಆಮೇಲೆ ಬಸಂಗೌಡರು ಸರ್ ಅವರೆಲ್ಲ ಬರ್ತಾ ಇದ್ರು ಸರ್, ಬರಬೇಕು ಮಾಡಬೇಕು. ಆಮೇಲೆ ನಮಗೆ ಈರುಳ್ಳಿ ಬೀಜ ಕೊಟ್ಟಿದ್ರು ಅವರು. ಆವಾಗಲೇ ನನ್ನ ಸಂಘಕ್ಕೆ ಸ್ಟಾರ್ಟಿಂಗ್ ಹೋಗ್ತಾ ಇದ್ದು. ಮನೇಲಿ ಇತ್ತಲ ಕಡೆ ತಿನ್ನಕ್ಕೆ ಹಾಕಾಡ್ರಮ್ಮ ಅಂತ ಕೊಟ್ಟಿದ್ರು, ಅದು ಚೆನ್ನಾಗಿ ಬಂತು ಸರ್ಗಳು. ಆಮೇಲೆ ಈಗ ಮೇವಿಗೆ ಬೀಜಗಳು ಕೊಡೋದು, ಆಮೇಲೆ ವೆಲ್ವೆಟ್ ಬೀನ್ಸ್ ಅಂತ ಕೊಟ್ಟಿದ್ರು ದನ ಕರುಗಳಿಗೆ ಅಂತಂದು. ಇವರೆಲ್ಲ ಹೆಲ್ಪ್ ಮಾಡೋದ್ರಿಂದ ನಮಗೂ ಹೋಗ್ಬೇಕು, ಮಾಡಬೇಕು, ಕೃಷಿಲಿ ಅಳವಡಿಸ್ಕೊಬೇಕು ನಮ್ಮ ಜೀವನ ಅನ್ನೋದು ಖುಷಿ ಐತೆ ಸರ್. ಈಗ ಮನೆ ಹತ್ರ ಕೈ ತೋಟ ಈ ತರ ಏನಾದ್ರೂ ಮಾಡಿದ್ರೆ? ಹಾ ಸರ್, ನಮ್ಮ ಹಿತ್ಲು ಕಡೆನೆ ತುಂಬಾ ಜಾಗ ಇದೆ, ಅಲ್ಲೇ ಅಡಿಕೆ ಸಸಿ ಇಟ್ಟಿದೀವಿ. ಆಮೇಲೆ ಎಲ್ಲ ತರಕಾರಿಗಳನ್ನು ಬೆಳ್ಕೊಂಡಿದೀವಿ ಸರ್ ನಮ್ಮ ಹಿತ್ಲು ಕಡೆನೆ. ಈಗ ಕೈ ತೋಟದಲ್ಲಿ ಅಂತಂದ್ರೆ ಯಾವ ರೀತಿ ಬೆಳಿತೀರಾ? ಏನ್ ರಾಸಾಯನಿಕ ಗೊಬ್ಬರ ಕೊಟ್ಟು ಬೆಳಿತೀರಾ, ಏನು ಸಾವಯವ ಗೊಬ್ಬರ ಕೊಟ್ಟು ಬೆಳಿತೀರಾ? ಸಾವಯವ ಗೊಬ್ಬರ ಸರ್, ತಿಪ್ಪೆ ಗೊಬ್ಬರನೇ ಹಾಕೋದು. ಅಲ್ಲೆಲ್ಲ ಏನು ರಾಸಾಯನಿಕ ಗೊಬ್ಬರ ಬೆಳೆಸಲ್ಲ ನಾವು ಹಿತ್ಲ ಕಡೆ ಎಲ್ಲ. ಏನೇನು ತರಕಾರಿ ಬೆಳ್ಕೊಳ್ತೀರಾ? ಹೀರೆಕಾಯಿ ಬೆಳ್ಕೊಂಡಿದೀವಿ, ಆಮೇಲೆ ಕುಂಬಳಕಾಯಿ ಬೆಳೆದಿದ್ವಿ, ಟೊಮೊಟೊ ಒಂದು 2 ಗಿಡ ಇದ್ವು, ಬೆಂಡೆ ಬೀಜ ಕೊಟ್ಟಿದ್ರು ಸರ್ರೆಯ ಬೆಂಡೆಕಾಯಿ ಬೀಜ ಹಾಕಿದ್ವಿ. ಆಮೇಲೆ ಕಪ್ಪು ಮುಳುಗಾಯಿ ಅಂತ ಸಿಗುತ್ತೆ ಅದನ್ನು ಹಾಕಿದ್ವಿ, ಬಿಳಿ ಮುಳುಗಾಯಿ ಅಂತ ಸಿಗುತ್ತೆ ಸರ್ ಅವೆರಡನ್ನೂ ಹಾಕಿದ್ವಿ. ಅರ್ಬೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಎಲ್ಲ ಥರ ಸೊಪ್ಪುಗಳನ್ನು ಹಾಕೊಂಡಿದ್ವಿ ಸರ್. ನಿಂಬೆ ಗಿಡನೂ ಇದಾವೆ, ಕರ್ಬೇವಿನ ಸೊಪ್ಪು ಇದಾವೆ, ಆಮೇಲೆ ಮನೇಲಿ ದೇವ್ರ ಪೂಜೆಗೆ ಅಂತ ಬೇಕು ಅಂತ ಹೂಗಳನ್ನು ಮಾಡ್ಕೊಂಡಿದ್ದೀವಿ. ಮನೆಯಲ್ಲೇ ಎಲ್ಲ ಥರನೂ ಮಾಡ್ಕೊಂಡಿದ್ವಿ ಸರ್. ಈಗ ಹೊರಗಡೆ ಹೋಗಿ ನೀವು ಮಾರ್ಕೆಟ್ನಲ್ಲಿ ಈಗ ತರಕಾರಿಗಳು ಸೊಪ್ಪು ಅದನ್ನೆಲ್ಲ ತರಬೇಕಂತಂದ್ರೆ ರಾಸಾಯನಿಕ ಕೃಷಿಯಲ್ಲಿ ಬೆಳೆದಿರುವಂಥವು ಸಿಗ್ತವೆ ಅಂದ್ರೆ ಅದು ಹೆಚ್ಚು ಗುಣಮಟ್ಟ ಇರಲ್ಲ, ಒಂದಿನ 2 ದಿನಕ್ಕೆ ಹಾಳಾಗಿ ಬಿಡುತ್ತಲ್ವ? ಈಗ ನಿಮ್ಮ ಮನೆ ಹತ್ರ ಈ ತರ ಕೈ ತೋಟ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲ ಇದೆ? ಹಾ ಸರ್, ಅನುಕೂಲ ಇದೆ ಸರ್. ಈಗ ಏನೋ ಮಳೆಗೆ ಅಲ್ಲ ಅಂತ ಸ್ವಲ್ಪ ಹಾಕೊಂಡಿದ್ವಿ, ತಿಂದಿದ್ದೀವಿ. ಈಗ ಅಂದ್ರೆ ನೀರಿನ ಸೌಕರ್ಯ ಚೆನ್ನಾಗಿದೆ? ನೀರಿನ ಸೌಕರ್ಯ ನಮ್ಮೂರಲ್ಲಿ ಚೆನ್ನಾಗಿದೆ ಸರ್. ಹಿತ್ಲ ಕಡೆನೆ ಮಿನಿ ಟ್ಯಾಂಕಿಗಳು ಅಂತ ಮಾಡಿದ್ದಾರೆ, ನಮಗೂ ನೆಲ್ಲಿ ನೀರು ಅಂತ ಇದಾವೆ. ನಾವು ಅದು ಹಾಕ್ತಾ ಇದ್ರೆ ಹಿತ್ಲಿಂದ ಮಿನಿ ಟ್ಯಾಂಕಿ ನೀರು ಅಂತಿದ್ದಾವೆ, ಅದನ್ನಾದ್ರೂ ತಂದಾಕ್ತೀವಿ ಸರ್. ಈಗ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಮಾಡಿಕೊಂಡಿದ್ರಲ್ಲ, ನೀವು ಹೊರಗಡೆ ಎಲ್ಲ ಹೋಗ್ಬೇಕಾಗುತ್ತೆ ಬ್ಯಾಂಕ್ಗಳಿಗೆ ಅದೆಲ್ಲ, ಅಂದ್ರೆ ನಿಮ್ಮ ಮನೆಯಲ್ಲೆಲ್ಲ ಕಳಿಸ್ತಾರ ಹೊರಗಡೆ ಎಲ್ಲ? ಸರ್, ನಮ್ಮ ಮನೇಲೇನು ಅದಕ್ಕೆಲ್ಲ ಏನು ತೊಂದರೆ ಇಲ್ಲ, ಬಟ್ ನಮ್ಮ ಕೆಲಸ ಮಾಡ್ಕೊಂಡು ಹೋದ್ರೆ ಏನು ಅನ್ನಲ್ಲ, ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್. ಒಟ್ಟಾರೆ ನಿಮ್ಗೆ ಏನಾದರೂ ಹಣದ ಒಂದು ಕೊರತೆ ಆದಾಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಿಂದ ಸಾಲ ತಗೊಳ್ಬೋದಲ್ವಾ? ಹಾಂ ಸರ್, ತಗೊಂಡಿದ್ದೀವಿ. ತುಂಬಾ ನಮಗೂ ಹಣದ ಪ್ರಾಬ್ಲಮ್ ಅದ ತಗೊಂಡಿದ್ವಿ, ಬೇರೆಯವ್ರಿಗೂ ಕೊಡಿಸಿದೀವಿ, ಮತ್ತೆ ಕರೆಕ್ಟಾಗಿ ಕಟ್ತೀವಿ. ಹಂಗೆಲ್ಲ ಏನಿಸಲ್ಲ ನಮಗೆ ಈ ಸಂಘಗಳು ಮಾಡ್ಕೊಳ್ಳೋದ್ರು, ಇದು ಒಂದು ಉದ್ದೇಶ ಒಳ್ಳೇದೇ ಸರ್. ನಮಗೆ ತುಂಬ ಕಷ್ಟ ಆದಾಗ ಬೇರೆಯವ್ರ ಹತ್ರ ಹೋಗಿ 10,000 ಕೊಡು, 20,000 ಕೊಡು ಅಂತ ಹೇಳಿದ್ರೆ ಯಾರು ನಮಗೆ ಸಾಮಾನ್ಯ ಕೊಡಲ್ಲ. ಅದೇ ಸಂಘದಲ್ಲಾದ್ರೆ ನಮ್ಮ ಹೆಸರು ಒಂದಿರ್ತೈತಿ, ನಾವು ಕೈ ಕಟ್ಟಿರ್ತೀವಿ, ನಾವು ಕೊಡದೇ ಇದ್ರೆ ಅದರಲ್ಲಾದ್ರೂ ಮುರ್ಕೊಂದೀವಿ ಅನ್ನೋ ಭರವಸೆಯಿಂದ ನಾವು ಸಂಘಗಳನ್ನು ಮಾಡ್ಕೊಂಡ್ರೆ ಉತ್ತಮ ಸರ್ ಈ ತರ ಸಾಲ ತಗೊಳೋದಕ್ಕೆ. ಈಗ ಸಂಘದಲ್ಲಿ ಸಾಲ ತಗೊಂಡು ನೀವು ಯಾವ್ದಕ್ಕೆ ಉಪಯೋಗ ಮಾಡ್ಕೊಂಡಿದ್ರಿ? ಸರ್, ನಾನು ಹೈನುಗಾರಿಕೆಗೆ ಆಕಳು ತಗೊಳೋದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಆಮೇಲೆ ಮೆಕ್ಕೆಜೋಳ ಮುರಿದ್ರೆ ಮತ್ತೆ ಅದಕ್ಕೆ ಖರ್ಚಿಗೆ ಬೇಕಲ್ಲ ಸರ್ ಬೀಜ ಗೊಬ್ಬರಕ್ಕೆ, ಅವಕ್ಕೆಲ್ಲ ಬಳಸಿದೀವಿ ಸರ್. ಈಗ ಮೊದಲೆಲ್ಲ ಈ ಸಂಘ ಇರಲಿಲ್ಲ, ನಿಮಗೆ ಹಣದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತಲ್ವಾ? ಹಾಂ ಸರ್, ಇತ್ತು ಸರ್ ಸಮಸ್ಯೆ ಎಲ್ಲ. ಅವಾಗಲೆಲ್ಲ ಇತ್ತು, ಮತ್ತೆ ಇನ್ನೇನು ಬೀಜ ಕೊಡ್ತೀವಲ್ಲ ಅವ್ರ ಹತ್ರನೇ ದುಡ್ಡು ಕೇಳಬೇಕಿತ್ತು, ಅವ್ರು ಯಾವಾಗ ಕೊಡ್ತಾರೆ ಅವಾಗ ಇಸ್ಕೋಬೇಕಿತ್ತು, ಅವ್ರು ಕೊಡಲಿಲ್ಲ ಅಂದ್ರೆ ಮತ್ತೆ ನಮ್ಗೆ ತುಂಬ ಸಮಸ್ಯೆ ಆಗೋದು. ಈ ಸಂಘಗಳು ಮಾಡ್ಕೊಂಡಿರೋದ್ರಿಂದ ಅದೊಂದು ಸಮಸ್ಯೆ ಕಮ್ಮಿ ಆಗಿದೆ ಇವಾಗ ನಮಗೆ ಒಂಚೂರು. ಅಂದರೆ ಹಳ್ಳಿಗಳು ಆರ್ಥಿಕವಾಗಿ ಮೇಲ್ ಬರಲು ಈ ಸಂಘಗಳು ಕಾರಣ ಅಂತಂದ್ರೆ ಒಂದು ತಪ್ಪಾಗಲಾರದು. ಅದು ತಪ್ಪಾಗಲ್ಲ ಸರ್, ಯಾಕೆಂದ್ರೆ ಎಲ್ಲ ಕಡೆನೂ ಸಂಘ ಸಂಸ್ಥೆಗಳು, ಈ ಧರ್ಮಸ್ಥಳ ಸಂಘ ಆಗಿರ್ಬೋದು, ಹೆಣ್ಮಕ್ಳು ಸಂಘ ಆಗಿರ್ಬೋದು, ತುಂಬ ಇದಾವೆ. ಹಿಂದುಳಿದರಿಂದ ಅದು ಒಳ್ಳೆ ಕೃಷಿ ಸಂಘಗಳಿಂದ ಎಲ್ಲ ಚೆನ್ನಾಗಿದೆ ಸರ್. ನಮಗಂತೂ ಈ ಬೇರೆಯವ್ರ ಹತ್ರ ಕೇಳಕ್ಕಿಂತ ನಮ್ಮ ಸಂಘದಲ್ಲಿ ನಾವೇ ತಗೊಂಡು ನಾವೇ ದುಡ್ಡು ಬೆಳೆಸ್ತೀವಿ ಹೊರತು ಮತ್ತಿನ್ನೇನು ನಮಗೇನು ಇದಾಗಲ್ಲ. ಅದಕ್ಕೋಸ್ಕರ ಸಂಘಗಳು ಮಾಡ್ಕೊಂಡಿದ್ದೀವಿ ಸರ್. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ದಿನಕ್ಕೊಮ್ಮೆ ವಾರದ ಸಭೆ ಮಾಡ್ತೀರಾ? ವಾರಕ್ಕೆ ಸಭೆ ಮಾಡಲ್ಲ ಸರ್, ಒಂದು ತಿಂಗಳಿಗೆ ಒಂದ್ಸಲ ಸೇರ್ಕೊಂತೀವಿ, ತಿಂಗಳಿಗೆ ಒಂದ್ಸಲ ಮಾಡ್ತೀವಿ ಸರ್. ಆ ಸಭೆಯಲ್ಲಿ ಏನು ಒಂದು ಚರ್ಚೆ ಮಾಡ್ತೀರಾ ನೀವು? ಚರ್ಚೆ ಅಂದರೆ ಮತ್ತೆ ನಮ್ದು ಏನಾರ ಇಲ್ಲಿ ಈ ಥರ ಬಂದಿದೀವಲ್ಲ ಸರ್, ಈ ಥರ ಫಂಕ್ಷನ್ಗೆ ಏನು ಬಂದಿದ್ದೀವಿ, ಏನು ಹೋಗಿದ್ದೀವಿ, ಬರ್ದಿರೋರಿಗೆ ಮಾಹಿತಿ ತಿಳಿಸೋದು, ಮತ್ತೆ ಬುಕ್ಕಲ್ಲಿ ಮೆನ್ಷನ್ ಮಾಡೋದು, ಮತ್ತೆ ನಾವು ಹಣ ಯಾರು ಕಟ್ತೀವಿ ಅದನ್ನು ಮತ್ತೆ ಸರ್ತಿ ಪ್ರಕಾರ ಮಾಡ್ಕೊಂಡಿದ್ದೀವಿ. ಇವತ್ತು ನಾನು ಅದನ್ನೇ, ನೆಕ್ಸ್ಟ್ ಡೇ ಇನ್ನೊಬ್ಬರು ಈ ಥರ ಮಾಡ್ಕೊಂಡು ಚರ್ಚೆ ಮಾಡ್ಕೊಂತ ಯಾರಿಗಾದ್ರೂ ಸಾಲ ಬೇಕಿದ್ರೆ ಸಾಲ ಕೊಡಿಸೋದು ಈ ಥರ ಎಲ್ಲ ಮಾಡ್ತೀವಿ ಸರ್. ಆ ಸಿರಿಧಾನ್ಯ ಮೇಳಕ್ಕೆ ಬಂದಿದ್ದೀವಿ ಸರ್, ಸುಮಾರು ಒಂದು 12-14 ಜನ ಬಂದಿದ್ದೀವಿ. ಇನ್ನು ಬರ್ದೇರೋರಿದ್ದಾರೆ ಅವ್ರ ಹತ್ರ ಹೋಗಿ ಹಂಚ್ಕೊಂತೀವಿ, ಈ ಥರ ಆಯ್ತು, ಈ ಥರ ಆಯಿತು, ಸಿರಿಧಾನ್ಯಗಳು ಬೆಳೆದಿದ್ರು, ಈ ಥರ ಎಲ್ಲ ಸ್ಟಾಲ್ಗಳು ಹಾಕಿದ್ರು, ನಾವು ಹೋಗಿದ್ವಿ, ನಾವು ಬಕಾವ ಚಕ್ಲಿ ಮಾಡ್ಕೊಂಡ್ ಬಂದಿದ್ವಿ ಸರ್ ಇಲ್ಲಿಗೆ, ನಮ್ಗೊಂಥರ ಖುಷಿ ಸಿಕ್ತು ಸರ್. ಈಗ ನೀವು ಬಾಳೆಕಾಯಿ ಪುಡಿ ಮಾಡ್ತೀರಾ? ಹಾಂ ಸರ್, ಮಾಡ್ತೀವಿ ಸರ್. ಈಗ ಬಾಳೆಕಾಯಿ ಅಂತಂದ್ರೆ ಎಲ್ಲಿಂದ ತರ್ತೀರ? ಬಾಳೆಕಾಯಿ ಸರ್ ಇಲ್ಲೇ ನಮ್ಮಲ್ಲೇ ತೋಟದಲ್ಲಿ ಸಿಗುತ್ತೆ, ಕಮ್ಮಿ ರೇಟಿಗೆ ಬಾಳೆಕಾಯಿ ಸಿಗುತ್ತಲ್ರಿ ಸರ್, ಪಚ್ಚ ಬಾಳೆ, ಅದನ್ನ ತಂದ್ಬಿಟ್ಟು ಪೌಡರ್ ಮಾಡೋದು. ಈಗ ನಿಮ್ಮ ಸಂಘದ ವತಿಯಿಂದ ಮಾಡ್ತೀರಾ, ನೀವು ಏನು ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಮಾಡ್ತೀರಾ? ನಾನು ಸರ್ ಮನೆಯಲ್ಲೂ ವೈಯಕ್ತಿಕನೂ ಮಾಡಿದ್ದೀನಿ, ಸಂಘದ ವತಿಯಿಂದನೂ ಮಾಡಿದ್ದೀನಿ ಸರ್. ಈ ಒಂದು ಬಾಳೆಕಾಯಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಈ ಬಾಳೆಕಾಯಿ ಪುಡಿ ಮಾಡಿ ಇದನ್ನ ಮಾಡ್ಬೇಕಂತ ಯಾಕೆ ಅನಿಸ್ತು? ಈಗ ಮೈದಾ ತಿನ್ನಬಾರ್ದು ಅಂತಾರೆ, ಬಟ್ ಬಿಡಂಗಿಲ್ಲ, ತಿನ್ನಲೇಬೇಕು. ಅದ್ರ ಜೊತೆ ಜೊತೆಗೇನೆ ಸ್ವಲ್ಪ ಇದನ್ನ ಹಾಕೋದು, ಆಮೇಲೆ ಗೋಧಿ ಹಿಟ್ಟಿನ ಜೊತೆಗೆ ಹಾಕೋದು, ರೊಟ್ಟಿ ಮಾಡ್ತೀವಲ್ಲ ರೊಟ್ಟಿ ಹಿಟ್ಟಿನ ಜೊತೆ ಹಾಕೋದು, ಚಕ್ಲಿ ಮಾಡ್ತೀವಲ್ಲ ಚಕ್ಲಿಗೆ ಹಾಕೋದು, ಕೇಕು ತಯಾರಿಸಿದ್ದೀವಿ ಸರ್ ಅದರಿಂದ ನಾ ಕೇಕಿಗೆ ಹಾಕೋದು, ಪ್ರತಿಯೊಂದರಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೀವಿ ಸರ್. ನಾವು ಇವಾಗ ಬಾಳೆಕಾಯಿ ಪುಡಿಯಿಂದ ಮಾಡಿರ್ತಕ್ಕಂತ ಐಟಮ್ಗಳನ್ನ ಅಂದ್ರೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಅದು ಸರ್ ಇಷ್ಟು ಗ್ರಾಮು ಅಂತ ನಾವು ಮನೆಯಲ್ಲೇ ತೂಕ ಮಾಡ್ಕೊಂಡು ನಮ್ಗಿನ್ನೂ ಅಷ್ಟು ಗೊತ್ತಿರಲಿಲ್ಲ, ಇವತ್ತು ಸ್ವಲ್ಪ ಮಾಡ್ಕೊಂಬಂದಿದ್ವಿ, ಇಲ್ಲೆಲ್ಲ ನೋಡಿದ್ವಲ್ಲ ನಮ್ಮ ನೆಕ್ಸ್ಟ್ ಒಂದು ಅನುಭವ ಸಿಕ್ಕಂಗೆ ಆಯ್ತು ಇವತ್ತು ಬಂದಿದ್ದು. ಒಟ್ಟಾರೆ ರಾಜೇಶ್ವರಿ ಅವರೇ, ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಖುಷಿ ಇದೆ ಸರ್, ನಮಗೆ ಕೃಷಿ ಜೀವನನೇ ಇಷ್ಟ ಸರ್. ನನಗೂ ಅವಾಗ ಏನನ್ಸಿತ್ತು, ನಾನು ಚೆನ್ನಾಗಿ ಓದಿರ್ಬೇಕಿತ್ತು, ನಮ್ಮ ಮನೇಲಿ ಚೆನ್ನಾಗಿ ಓದಿರ್ಬೇಕಿತ್ತು, ಕೆಲಸದ ಜೊತೆಗಿದ್ರು ಅದೊಂದು ಜೀವನ ಚೆನ್ನಾಗಿತ್ತೇನೋ ಅನ್ಸುತ್ತೆ. ಬಟ್ ಈ ಕೊರೋನಾ ಅದು ಇದು ಬಂದು ಸಾಯೋದ್ರಿಂದ ಎಲ್ಲ ನೋಡಿದ್ರೆ ನಮ್ಮ ಕೃಷಿ ಜೀವನನೇ ಚೆನ್ನಾಗಿ ಸರ್, ನಮ್ಮ ಹಳ್ಳಿ ಜೀವನನೇ ಉತ್ತಮ ಅನ್ಸುತ್ತೆ ನಮಗೇನು. ಒಳ್ಳೇದು ರಾಜೇಶ್ವರಿ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ರಾಮೇಶ್ವರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ರಾಜೇಶ್ವರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರಾ? ನಿನ್ನೆ ಕಾಯ್ತಾ ಇದ್ದೆ ಅಶ್ವಿಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು 2ನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಅಶ್ವಿಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ, ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ಭತ್ತದ ಸಸಿ ಮಡಿ ತಯಾರಿ ಹಾಗೂ ಬೆರಕೆ ಭತ್ತದ ನಿರ್ವಹಣೆ ಕುರಿತು ದಾವಣಗೆರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಮೌಲ್ಯಮಾಪನ ಸಹಾಯಕ ಕೃಷಿ ನಿರ್ದೇಶಕರಾದ ಆರ್ಜಿ ರೇಖಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ನೇಗಿಲ ಜಿಗಿಲಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಭತ್ತದ ಸಸಿ ಮಡಿ ತಯಾರಿ ಮಾಡೋದು ಹೇಗೆ ಮತ್ತು ಭತ್ತದಲ್ಲಿ ಈ ಬೆರಿಕೆ ಭತ್ತ ಅಂತ ಬರುತ್ತೆ, ಅದರ ಒಂದು ನಿರ್ವಹಣೆ ಹೇಗೆ ಮಾಡಬೇಕು, ಇದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿದ್ದಾರೆ ದಾವಣಗೆರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಮೌಲ್ಯಮಾಪನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ರೇಖಾ ಆರ್ಜಿ ಅವರು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಇವತ್ತು ತಾವು ಈ ಭತ್ತದಲ್ಲಿ ಸಸಿ ಮಡಿ ಯಾವ ರೀತಿ ಮಾಡಬೇಕು ಮತ್ತು ಈ ಬೆರಿಕೆ ಭತ್ತ ಅಂತ ಬರುತ್ತೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಿ. ಯಾಕಂದ್ರೆ ಈಗ ಬೇಸಿಗೆ ಭತ್ತ ಬೆಳೆಯುವಂಥ ಸಮಯ, ನಮ್ಮ ದಾವಣಗೆರೆ ಚಿತ್ರದುರ್ಗದ ಕೆಲವು ಭಾಗಗಳಲ್ಲಿ ಈಗ ಭತ್ತ ಬೆಳೆಯುವಂಥ ರೈತರು ಈಗ ತಯಾರಿ ನಡೆಸ್ತಾ ಇರ್ತಾರೆ. ಅದರಲ್ಲಿ ಈ ವರ್ಷ ಸ್ವಲ್ಪ ಭತ್ತ ಹೆಚ್ಚಿಗೆ ಬೆಳಿಬೋದು ಅಂತವೆ, ಯಾಕಂದ್ರೆ ಸಾಕಷ್ಟು ಮಳೆ ಆಯಿತು, ಹಾಗಾಗಿ ನೀರಿನ ಒಂದು ಸೌಲಭ್ಯ ಇದೆ, ರೈತರು ಸ್ವಲ್ಪ ಮನಸ್ಸು ಮಾಡ್ತಿದ್ದಾರೆ ಭತ್ತ ಬೆಳಿಬೇಕಂತೇಳಿ. ಈಗ ಭತ್ತ ಬೆಳಿಬೇಕಾದ್ರೆ ಮುಖ್ಯವಾಗಿ ಅದನ್ನು ಸಸಿ ಮಾಡಿ ಮಾಡ್ಕೋಬೇಕಾಗತ್ತೆ. ಈ ಸಸಿ ಮಾಡಿ ತಯಾರಿ ಹೇಗೆ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದರ ಬಗ್ಗೆ ಹೇಳಿ. ಸರ್, ನಮ್ಮ ನಾಡುನುಡಿಯಲ್ಲಿ ಒಂದು ಮಾತಿದೆ, ಬೆಳೆಯುವ ಸಸಿಯನ್ನು ಕುಡಿಯಲು ಕಾಣುವಂತ. ಅಂದರೆ ನಾವು ಹೆಮ್ಮರ ಬೆಳಿಬೇಕಂದ್ರೆ ನಾವು ಸಸಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ಭತ್ತವನ್ನ ಮೊದಲನೇ ಹಂತ ಅಂತ ಹೇಳ್ತೀವಿ, ಸಸಿ ಮಡಿ ತಯಾರಿ. ಅದನ್ನ ರೈತರು ಉತ್ತಮವಾಗಿ ಮಾಡ್ಕೋಬೇಕು ಸರ್. ಸೊ ಉತ್ತಮ ಆರೋಗ್ಯಯುತ ಸಸಿ ನಮ್ಮ ಉತ್ತಮ ಇಳುವರಿಗೆ ಒಂದು ಮೂಲ ಸರ್. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ರೈತರು ಪ್ರತಿ ಎಕರೆ ಸುಮಾರು 25 KG ನಾವು ಬೀಜ ಬೇಕಾಗುತ್ತೆ ಅಂತ ಹೇಳ್ತೀವಲ್ಲ ಸರ್, ಅಷ್ಟು ಬೀಜವನ್ನ ಸಸಿ ಮಡಿ ಮಾಡ್ಕೋತಾರೆ. ಎಷ್ಟು ಮಡಿ ಮಾಡ್ಕೋಬೇಕು ಅಂತ ಅಂದ್ರೆ ಸುಮಾರು 3 ಗುಂಟೆ ಆದ್ರೆ ಸಾಕು, 1 ಎಕರೆಗೆ ಬೀಜ ಏನ್ ಬೇಕು, ಸಸಿ ಏನ್ ಬೇಕು ಅದನ್ನ 3 ಗುಂಟೆಯಲ್ಲಿ ಮಾಡ್ಕೋಬಹುದು. ಅಂತ ಸಸಿ ಮಡಿ ಈಗ ಉದ್ದ ಅಗಲ ಅಂತ ನೋಡೋದಾದ್ರೆ 1.5 meter ಅಗಲ ಇರಬೇಕು ಸರ್. 7-7.5 meter ಉದ್ದ ಇರಬೇಕು. ಯಾಕಪ್ಪ ಅಂತ ಅಂದ್ರೆ ನಾವು ಯಾವುದೇ ಒಂದು ಕೃಷಿ ಚಟುವಟಿಕೆಗಳನ್ನ ಈಗ ಕಳೆ ಕೀಳ್ಬೇಕು, ಎಣ್ಣೆ ಹೊಡಿಬೇಕು ಅಂತಂದ್ರೆ ಅದು ಅನುಕೂಲ ಮಾಡಿಕೊಡುತ್ತೆ. ಸೊ ಇದನ್ನ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ರೂಪಿಸಿದ್ದಾರೆ. ಸೊ ಈ ಒಂದು ಉದ್ದ ಅಗಲದಲ್ಲಿ ನಾವು ಕೆಸರು ಮಡಿ ಅಂತ ಏನು ಹೇಳ್ತೀವಿ ಅದನ್ನ ತಯಾರಿ ಮಾಡ್ಕೋಬೇಕಾಗುತ್ತೆ ಸರ್. ಸಸಿ ಮಡಿ ಪ್ರದೇಶವನ್ನ ಚೆನ್ನಾಗಿ ಕೆಸರು ಮಾಡ್ಕೋಬೇಕು. ಅದಾದ ನಂತರ ನೀರು ಹಾಯಿಸ್ಲಿಕ್ಕೆ ಏನು ಕಾಲುವೆಗಳನ್ನು ಸಹ ಮಾಡ್ಕೋಬೇಕಾಗುತ್ತೆ. ಈ ಮಡಿನ 3 ಗಂಟೆಗೆ ಸುಮಾರು 3 KG ಸಾರಜನಕ ಬೇಕಾಗುತ್ತೆ, 1.5 KG ರಂಜಕ, ಮತ್ತು 1.5 kg ಪೊಟ್ಯಾಶ್ ಬೇಕಾಗುತ್ತೆ. ಈ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು 2.5 quintal ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಆ ಕೆಸರು ಮಡಿಗಳು ಏನು ಹೇಳಿದ್ವಲ್ಲ ಆ 3 ಗುಂಟೆಯಷ್ಟು ಕೆಸರು ಮಡಿಗೆ ಹಾಕಬೇಕಾಗುತ್ತೆ. ಸೊ ಈಗೇನಂತಂದ್ರೆ ಉತ್ತಮ ಸಸಿ ಬೆಳೀಲಿಕ್ಕೆ ಪೋಷಕಾಂಶಗಳ ಲಭ್ಯತೆ ತುಂಬಾ ಮುಖ್ಯ ಆಗುತ್ತೆ. ಸೊ ಇಷ್ಟನ್ನ ಕೊಟ್ಟಿದ್ದಲ್ಲಿ ಉತ್ತಮ ಸಸಿಗಳು ಅಥವಾ ಸಸಿಗಳ ಬೆಳವಣಿಗೆ ಉತ್ತಮವಾಗಿರುತ್ತೆ. ಈಗ ನಾವು ಸುಮಾರು ಕಡೆ ನೋಡ್ತಿರ್ತೀವಿ ಬೆಳ್ಗಾಗಿದೆ ಕೆಂಪಗಾಗಿದೆ ಅಂತ ಹೇಳ್ತಾರೆ, ಯಾಕಂತಂದ್ರೆ ನ್ಯೂಟ್ರಿಯಂಟ್ ಏನಂತ ಪೋಷಕಾಂಶಗಳ ಕೊರತೆ ಇರುತ್ತೆ. ಅದೇ ರೀತಿಯಾಗಿ ನಮ್ದು ಏನ್ ಬೀಜ ಇರುತ್ತಲ್ಲ ಬೀಜವನ್ನ ಸುಮಾರು 36 ಗಂಟೆಗಳ ಕಾಲ ಗೋಣಿಚೀಲದಲ್ಲಿ ಅಂದ್ರೆ ನೀರಿನಲ್ಲಿ ನೆನೆಸ್ಬೇಕು, ಕಟ್ಟಿಡ್ಬೇಕು ಬಿಗಿಯಾಗಿ. ಸೊ ಅಲ್ಲೊಂದು ತಾಪಮಾನ ಏರ್ಪಟ್ಟು ಅಂದ್ರೆ ಏನು ಸ್ವಲ್ಪ ಕಾವು ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ, ಆ ಕಾವಾದಾಗ ಬೀಜ ಮೊಳಕೆ ಒಡೆಯುತ್ತೆ. ಹೌದಾ ಸರ್, ಆ ಮೊಳಕೆ ಒಡೆದಂತಹ ಬೀಜವನ್ನ ನಾವು ಪ್ರತಿ ಚದರ ಮೀಟರ್ಗೆ 1 meter ಉದ್ದ 1 meter ಅಗಲ ತಗೊಳೋದಾದ್ರೆ ಅದಕ್ಕೆ ಒಂದು 50-70 gram ಬೀಜವನ್ನು ಹಾಕಬೇಕು. ಈಗ ನಾವು ಎಷ್ಟೊಂದು ಸಸಿಮುಡಿ ನೋಡ್ತಿರ್ತೀವಿ, ಒಂದೊಂದು ಕಡೆ ಗ್ಯಾಪ್ ಗ್ಯಾಪ್ ಇರುತ್ತೆ, ಒಂದೊಂದು ಕಡೆ ಫುಲ್ ಥಿಕ್ ಆಗಿರುತ್ತೆ ಅಂದರೆ ದಪ್ಪವಾಗಿ ದಟ್ಟವಾಗಿರುತ್ತೆ. ಹಂಗಾದಾಗ ನಮ್ಮ ಸಸಿಗಳು ಒಂದೇ ರೀತಿಯಾಗಿ ಬೆಳವಣಿಗೆ ಇರಲ್ಲ, ಒಂದು ಚಿಕ್ಕದು ಒಂದು ದೊಡ್ಡದಾಗುತ್ತೆ. ಸೊ ನಾವು ಮುಖ್ಯ ಇದರಲ್ಲಿ ನಾಟಿ ಮಾಡೋಕೆ ಹೋದಾಗ ಅಂದರೆ ಬೆಳವಣಿಗೆಯಲ್ಲೂ ಏರುಪೇರಾಗೋ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಸಸಿಮಡುಗಳು ಒಣಗದಂತೆ ನಾವು ಎಚ್ಚರ ವಹಿಸ್ಬೇಕು. ಏನಂತ ಸಸಿಮಡಿ ಮಗು ತರ ನಾವು ಇಂಟೆನ್ಸಿವ್ ಕೇರ್ ಅಂತೇಳಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಸೊ ದಿನಾಲು ಭೇಟಿಗೆ ಮಾಡ್ಬೇಕು, ಯಾಕಂದ್ರೆ ಈಗ ಏನೇ ಯಾವ್ದೋ ಒಂದು ರೋಗ ಬರುತ್ತೆ ಅಂತ ಅಂದ್ರೆ ಈಗ ನಾಳೆ ಬೆಂಕಿ ರೋಗ ಅಥವಾ ಏನು ಈ ಚುಕ್ಕೆ ರೋಗ ಅಂತ ಬರ್ತಿರುತ್ತೆ. ಸೊ ಆ ಬೇಗಗಳನ್ನ ಸಸಿ ಹಂತದಲ್ಲಿ ಇದ್ದಾಗ ಬೇಗ ಎಫೆಕ್ಟ್ ಆಗುತ್ತೆ ಪ್ಲಾಂಟ್. ರೆಗ್ಯುಲರ್ ಆಗಿ ಅಂದ್ರೆ ದಿನಾಲು ವಿಸಿಟ್ ಮಾಡಿ ಸಸಿಗಳನ್ನ ನೋಡ್ತಕ್ಕಂಥದ್ದು ಒಂದು ಮುಖ್ಯವಾದ ಕರ್ತವ್ಯ ಆಗಿದೆ ಸರ್. ಮತ್ತು ಇನ್ನೊಂದು ಮುಖ್ಯವಾದ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣಾ ಕ್ರಮ ಏನು ಅಂತಂದರೆ, ನಮ್ಮದು ಈಗ ನಾಟಿ ಮಾಡ್ತೀವಪ್ಪ ಇನ್ನೇನು ಅಂದಾಗ ಒಂದು ವಾರ ಮುಂಚಿತವಾಗಿ ಪ್ರತಿ 3 ಗುಂಟೆ ಏನಿರುತ್ತಲ್ಲ ಅದಕ್ಕೆ 1.5 kg ಯೂರಿಯಾ ಏನಿರುತ್ತೆ ಅದನ್ನ ಹಾಕಬೇಕು ಸರ್. ಅಂದರೆ ನಮ್ಮ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು ಮುಖ್ಯ ಇದರಲ್ಲಿ ನಾಟಿ ಮಾಡ್ತೀವಲ್ಲ ಆವಾಗ ಆ ಶಾಕ್ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಹೇಳ್ತೀವಿ ಸರ್. ಅಂದರೆ ಬೇರನ್ನು ಕಿತ್ತು ಇನ್ನೊಂದು ಕಡೆ ಹಾಕ್ತೀವಿ, ಆ ಬೇರ್ ಅಲ್ಲೋಗಿ ಬೆಳವಣಿಗೆ ಹೊಂದಬೇಕು ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಆ ಯೂರಿಯಾ ಹಾಕೋದ್ರಿಂದ ಸಸಿ ಅದನ್ನ ತಡ್ಕೊಳ್ಳೋ ಶಕ್ತಿ ಹೊಂದುತ್ತೆ ಸರ್. ಸೊ ಇಷ್ಟು ನಾವು ಸಸಿ ಮಡಿಗೆ ಏನು ಎಚ್ಚರ ವಹಿಸ್ಬೇಕು ಅಂತ ಸರ್. ಈಗ ಭತ್ತದಲ್ಲಿ ಕಳೆ ನಿರ್ವಹಣೆ ಪ್ರಮುಖ ಕೆಲಸ ಆಗುತ್ತೆ, ಆದರೆ ನೀವು ಸಸಿ ಮಡಿ ಮಾಡ್ಬೇಕಾದ್ರೂ ನೀವು ಏನು ಬೀಜ ಚೆಲ್ಬೇಕಂತ ಹೇಳಿದ್ರಲ್ಲ, ಕೆಸರು ಮಡಿ ಮಾಡಿ 1 meter ಲೆಕ್ಕದಲ್ಲಿ ಇಷ್ಟು ಮೊಳಕೆ ಹೊಡೆದ ಬೀಜನ ಚೆಲ್ಬೇಕಂತ ಹೇಳಿದ್ರಲ್ಲ, ಈಗ ಎಲ್ಲಾದ್ರಲ್ಲೂ ಕಳೆ ಅಂತ ಬಂದೇ ಬರುತ್ತೆ. ಈ ಸಸಿ ಮಡಿಯಲ್ಲಿ ಕಳೆ ಬಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಬರೋ ಚಾನ್ಸಸ್ ಎಷ್ಟಿರುತ್ತೆ? ಇಲ್ಲಿ ಸಸಿ ಮಡಿಯಲ್ಲಿ ಏನಂತಂದ್ರೆ ನಾವು ಬೀಜವನ್ನ ಅಂದ್ರೆ ದಟ್ಟವಾಗಿ ಬೆಳೆಸ್ತಾ ಇದೀವಿ. ಸೊ ಕಳೆಗಳ ಪ್ರಮಾಣ ಕಡಿಮೆ, ಹಂಗೂ ಬಂತಂದ್ರೆ ಏನು ನಾವು ವಾಚ್ ಅಂಡ್ ವಾರ್ಡ್ ಅಂತ ಹೇಳ್ತೀವಿ, ಆಗಿಂದಾಗೆ ದಿನಾಲು ವಿಸಿಟ್ ಮಾಡ್ಬೇಕಂದ್ರೆ ಕಂಡಾಗ ಕಿತ್ತರೆ ಸಾಕು ಸರ್, ಈ ರೀತಿಯಾಗಿ ನಿರ್ವಹಣೆ ಮಾಡ್ಬೋದು ಸರ್ ಅದನ್ನ. ಅಂದ್ರೆ ಹಾಗೆ ಅಂತಾರೆ ಕೆಲವು ನಮ್ಮ ಕಡೆ ಹಾಗೆ ಮಡಿ ಅಂತಾರಲ್ಲ, ಎಷ್ಟು ದಿನದ ಸಸಿನ ನಾವು ಆಮೇಲೆ ನಾಟಿಗೆ ಬಳಸಬೇಕಾಗುತ್ತೆ ಸರ್? ನಾಟಿ ನಾವು ಹೇಳೋದು 21 days ಅಂತ ಹೇಳ್ತೀವಿ ಸರ್, 30 days ಸರ್. ಅಂದ್ರೆ ತುಂಬಾ ಚಿಕ್ಕ ಸಸಿಯನ್ನು ನಾಟಿ ಮಾಡಬಾರ್ದು, ತುಂಬಾ ಏಜ್ ಅಂದ್ರೆ ವಯಸ್ಸಾಗಿರೋ ಸಸಿನೂ ಮಾಡಬಾರ್ದು ಸರ್. 20-25 days ಆ ಇದರಲ್ಲಿ ಮಾಡಿದ್ರೆ ಚೆನ್ನಾಗಿ ಸಸಿ ನಿಂದಿರುತ್ತೆ ಸರ್. ನಾವು ಸಸಿ ಮಡಿ ಮಾಡ್ಕೊಳ್ಲಿಕ್ಕೆ ತಯಾರು ಮಾಡೋಣ ಅಂದ್ರೆ ಅಗಿ ಮಡಿ ಮಾಡಿರ್ತೀವಿ, ನೀವು ಹೇಳ್ದಂಗೆ 25 days ಆದ್ಮೇಲೆ ನಾಟಿ ಮಾಡಕ್ಕ ನಾವು ಭೂಮಿನ ತಯಾರು ಮಾಡ್ಕೋಬೇಕಾಗುತ್ತೆ. ಈಗ ಈ ಭೂಮಿನ ಯಾವ ರೀತಿ ಸಿದ್ಧ ಮಾಡ್ಕೋಬೇಕಾಗುತ್ತೆ? ಈಗ ಭೂಮಿ ಸಿದ್ಧತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಈಗ ಕಟಾವಾದ ತಕ್ಷಣ ಏನು ಮಾಗಿ ಉಳ್ಮೆ ಅಂತ ಮಾಡ್ತೀವಿ ಸರ್. ಅದಾದ ನಂತರ ಅದಕ್ಕೆ ಈಗ ನಾವು ಬೆಳೆ ಬೆಳಿಲಿಕ್ಕೆ ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಏನಾಗ್ತೀವಿ ಅದನ್ನ ನಾಟಿ ಮಾಡುವ 3 ವಾರಗಳ ಮೊದಲು ಹಾಕ್ಬೇಕು. ಯಾಕಂತಂದ್ರೆ ಆ ಗೊಬ್ಬರ ನಮ್ಮ ಜಮೀನಲ್ಲಿ ಹೋಗಿ ಚೆನ್ನಾಗಿ ಕೊಳೆತು ನಮ್ಮ ನಾಟಿ ಮಾಡೋ ಟೈಮ್ಗೆ ಅದು ಪೋಷಕಾಂಶಗಳನ್ನ ತನ್ನಿಂದ ಹೊರ ಕೊಡ್ತಾ ಹೋಗ್ಬೇಕು. ಈಗ ನಾವು ಇನ್ನೇನು ನಾಟಿ ಮಾಡೋದಿದೆ, ಇವತ್ತು ಹಾಕ್ತೀನಿ ನಾಳೆ ನಾಟಿ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ಆ ಗೊಬ್ಬರ ಅಲ್ಲಿ ಹೋಗಿ ಮಣ್ಣಿನ ಜೊತೆ ಬೆರೆದು ಪೋಷಕಾಂಶಗಳನ್ನ ಕೊಡಬೇಕು ಗಿಡಕ್ಕೆ ಅಂತಂದರೆ ಸುಮಾರು 3 ವಾರ ಬೇಕೇ ಬೇಕಾಗುತ್ತೆ. ಆದ್ದರಿಂದ ರೈತ ಬಂದವರು ಸುಮಾರು 3 ವಾರಗಳ ಮುಂಚೆನೇ ಹಾಕೋದು ಉತ್ತಮ ಅಂತ ಹೇಳ್ಬೋದು ಸರ್. ಅದನ್ನು ಹೊರತುಪಡಿಸಿ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ, ಹಸಿರೆಲೆ ಗೊಬ್ಬರ ಅಂತಂದ್ರೆ ಮುಂಚೆನೇ ನಾವು ಪ್ಲಾನ್ ಮಾಡ್ಕೊಂಡು ಇರಬೇಕಾಗುತ್ತೆ. ರೈತರು ಏನು ಹಸಿರೆಲೆ ಗೊಬ್ಬರವನ್ನು ಸಹ 3 ವಾರಗಳ ಮುಂಚೆನೇ ಮಣ್ಣಿನಲ್ಲಿ ಸೇರಿಸಬೇಕಾಗುತ್ತೆ ಸರ್. ಈ ರೀತಿಯಾಗಿ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದ ನಂತರ ಏನು ನಾಟಿ ಮಾಡೋದು ಮುಂಚೆ ಇದ್ದಾಗ ನೀರು ನಿಂದಿರಿಸಿ ಇನ್ನು ರೊಳ್ಳೆ ಅಂತ ಹೊಡಿತೀರಾ ಸರ್? ರೊಳ್ಳೆ ಹೊಡಿಬೇಕು. ರೊಳ್ಳೆ ಹೊಡೆದು ಭೂಮಿ ಸಮತಟ್ಟಾಗಿರೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನಾವು ನೀರು ನಿಲ್ಲಿಸ್ತೀವಿ, ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆ ನೀರು ಬಿಡ್ತೀವಿ. ಅದರಿಂದ ಸಮತಟ್ಟಾದ ಭೂಮಿ ಭತ್ತದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಸರ್. ನಮ್ಮ ಕೆಲವು ರೈತರು ಹೇಳ್ತಿರ್ತಾರೆ, ನಮ್ಮ ಭತ್ತ ಎಲ್ಲ ಸ್ವಲ್ಪ ಬೆರಿಕೆ ಆಗಿಬಿಟ್ಟತೆ, ಅಂದ್ರೆ ಮಿಕ್ಸ್ ಆಗೈತೆ ಅನ್ನಂಗೆ ಹೇಳ್ತದೆ. ಈ ಬೆರಿಕೆ ಭತ್ತ ಅಂದ್ರೇನು, ಅದರಿಂದ ಏನೇನು ತೊಂದರೆಗಳಾಗ್ತವೆ, ಮತ್ತೆ ಹಾಗೆ ಆಗ್ಲಾರ್ದಂಗೆ ನಾವು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ? ಬೆರಕೆ ಭತ್ತ ಇತ್ತೀಚಿನ ದಿನಗಳಲ್ಲಿ ತುಂಬಾ ರೈತರಿಂದ ಕಂಪ್ಲೇಂಟ್ಸ್ ಬರ್ತಾ ಇದೆ. ಬೆರಕೆ ಭತ್ತ ಅಂತ ಅಂದ್ರೆ ನಾವು ಮುಖ್ಯ ತಳಿ ರೈತರು ಒಂದು ನಾಟಿ ಮಾಡಿರ್ತಾರೆ ಸರ್, ಅದ್ರ ಜೊತೆ ಜೊತೆಯಾಗಿ ಹಲವಾರು ತಳಿಗಳು ಬೆಳೀತಾ ಇರುತ್ತೆ. ಸೊ ಅದನ್ನ ನಾವು ಬೆರಕೆ ಭತ್ತ ಅಂತ ಹೇಳ್ತೀವಿ. ಅದಲ್ಲ, ಕಾರಣ ಏನ್ ಮೇಡಮ್ ಆ ರೀತಿ ಆಗ್ಲಿಕ್ಕೆ? ಏನಾಗುತ್ತೆ ಸರ್, ಇವಾಗ ಮುಂಗಾರ ಹಂಗಾಮೆ ಮುಗೀತು ನಮ್ಮ ರೈತರದು. ಈಗ ಮುಂಗಾರ ಹಂಗಾಮ್ ಬಂತು, ಇತ್ತೀಚೆಗೆ ಏನ್ ಮಾಡ್ತಾ ಇದಾರೆ, ಮಿಷಿನ್ ನಿಂದ ಹಾರ್ವೆಸ್ಟ್ ಮಾಡಿಸ್ತಿದ್ದಾರೆ, ಅಂದ್ರೆ ಕಂಬೈನ್ಡ್ ಹಾರ್ವೆಸ್ಟರ್ ಇಂದ ಕಟಾವು ಮಾಡಿಸ್ತಾ ಇದಾರೆ. ಈಗೇನಾಗಿದೆ ಅಂತಂದ್ರೆ ಕಂಬೈನ್ಡ್ ಹಾರ್ವೆಸ್ಟ್ ಅಲ್ಲಿ ಕಟಾವ್ ಮಾಡಿಸ್ತಿರೋದ್ರಿಂದ ತುಂಬಾ ಭತ್ತ ಉದುರುತ್ತೆ. ಸೊ ಆ ಭತ್ತ ಸುಪ್ತಾವಸ್ಥೆ ಅಂತ ಹೇಳ್ತೀವಿ ಸರ್, ಅಂದ್ರೆ ಬೀಜನಲ್ಲಿ ಡಾರ್ಮೆನ್ಸಿ ಅಂತ ಇರುತ್ತೆ, ಸುಪ್ತಾವಸ್ಥೆ. ಸೊ ಆ ಅವಸ್ಥೆಯನ್ನ ಮುಗಿಸಿ ಅದು ನಾವೇನು ಬಿತ್ತನೆ ಮಾಡ್ತೀವಲ್ಲ ಆ ಟೈಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಬಿದ್ದಂತಹ ಬೀಜ ನಮ್ಮ ಮುಖ್ಯ ಏನ್ ನಾಟಿ ಮಾಡ್ತೀವಲ್ಲ ಅದ್ರ ಜೊತೆಗೆ ಬೆಳೆಯುತ್ತೆ ಸರ್. ಅದು ಕಾರಣ ಅಂದ್ರೆ ಮೊದಲ ಕಟಾವ್ ಮಾಡ್ಬೇಕಾದ್ರೆ ಅಲ್ಲಿ ಬೀಜ ಚೆಲ್ಲಿರ್ತಾವಲ್ಲ, ನಾವ್ ಈಗ ನಾಟಿ ಮಾಡ್ತೀವಲ್ಲ ಅದ್ರ ಜೊತೆಗೆ ಅವನು ಮಿಕ್ಸ್ ಆಗ್ಬರುತ್ತೆ. ಆದ್ರೆ ಅದೇ ಸರ್, ಅದಕ್ಕೆ ನಾವು ಏನ್ ಹೇಳ್ತೀವಿ, ಈಗ ಮುಂಗಾರ ಹಂಗಾಮ ಮುಗೀತು ಸರ್, ಸುಪ್ತಾವಸ್ಥೆ ಮುಗಿಲಿಕ್ಕೆ ಸ್ವಲ್ಪ ಸಮಯ ಬೇಕಾ ಬೀಜಕ್ಕೆ, ಬಟ್ ನಾವು ಅದಕ್ಕಿಂತ ಮುಂಚೆನೇ ಇಲ್ಲಿ ನಾಟಿ ಮಾಡ್ತೀವಿ ಸರ್. ಈಗ ಅಂದ್ರೆ ಗ್ಯಾಪ್ ಕಡಿಮೆ, ಇನ್ನೇನು ರೈತರು ಇವಾಗ ಡಿಸೆಂಬರ್ಗೆ ಕಟಾವ್ ಮುಗಿಸ್ತಾರೆ, ಫೆಬ್ರವರಿ ಅಥವಾ ಜನವರಿ ಅಂಡ್ ಫೆಬ್ರವರಿಗೆ ನಾಟಿ ಮಾಡ್ತಾರೆ ಸರ್. ಸೊ ಅವಾಗ ಅದು ಜೊತೆ ಜೊತೆಯಾಗಿ ಬೆಳೆಯುತ್ತೆ ಸರ್. ಈ ರೀತಿ ಬೆಳೆಯೋದ್ರಿಂದ ಏನ್ ತೊಂದರೆ ಅಂತೀರಾ? ತೊಂದರೆ ಏನಂತಂದ್ರೆ ಸರ್, ಈಗ ಮುಂಗಾರಲ್ಲಿ ಒಂದ್ ತಳಿ ಬೆಳೆದಿರ್ತಾರೆ ರೈತರು, ಇವಾಗ ಬೇಸಿಗೆಗೆ ಒಂದ್ ತಳಿ ಹಾಕ್ತಿದ್ದಾರೆ. ಸೊ ಅವಾಗ ಒಂದು ಬೇಗನೆ ಮೆಚುರಿಟಿ ಆಗುತ್ತೆ ಸರ್, ಅಂದ್ರೆ ಕೊಯ್ಲಿಗೆ ಬೇಗನೆ ಬರುತ್ತೆ, ಇನ್ನೊಂದು ಅವಾಗಿನ್ನು ಕಾಳು ಗಟ್ಟಿ ಆಗ್ತಿರುತ್ತೆ. ಸೊ ಆ ಬೆಳೆದಿರ್ತಕ್ಕಂತ ಬೀಜ ಇರುತ್ತಲ್ಲ ಅದು ನೆಲಕ್ ಬೀಳುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಎರಡು ಮಿಕ್ಸ್ ಬಂತಂದ್ರೆ ಭತ್ತಕ್ಕೆ ಮಾರುಕಟ್ಟೆ ಬೆಲೆ ಕಡಿಮೆ ಆಗುತ್ತೆ ಸರ್. ಸೊ ಮಿಕ್ಸ್ ಇದೆ ಬೀಜ, ಸೊ ಈಗ ಯಾವ್ದೋ ಒಂದ್ ತಳಿ ಜಾಸ್ತಿ ಇರುತ್ತೆ, ಇನ್ನೊಂದ್ ತಳಿದ್ ಕಡಿಮೆ ಇರುತ್ತೆ ಸರ್ ರೇಟ್. ಅದ್ ಮಿಕ್ಸ್ ಇತ್ತಂದ್ರೆ ಕಡಿಮೆ ಇರೋ ತಳಿಗೆ ರೇಟಿಗೆ ತಗೋತಾರೆ. ಸೊ ಅದು ಪ್ರಮುಖ ಸಮಸ್ಯೆ ಸರ್ ರೈತರಿಗೆ. ಒಂದ್ ವೇಳೆ ಆ ರೀತಿ ಆಗುತ್ತೆ, ಈಗ ರೇಟ್ ಕಡಿಮೆ ಸಿಗುತ್ತಾ ಅಂತ, ಇದನ್ನ ತಪ್ಪಿಸ್ಬೇಕು ಅಂದ್ರೆ ನಮ್ಮ ರೈತರು ಏನ್ ಮಾಡ್ಬೇಕಾಗುತ್ತೆ ಸರ್? ಮೊದಲನೇದಾಗಿ ಏನ್ ಹೇಳ್ತೀವಿ ಅಂತಂದ್ರೆ, ಮುಂಗಾರಿಗೆ ಯಾವ್ದು ತಳಿಯನ್ನ ಬೆಳೆದಿರ್ತಾರೋ ಈ ಬೇಸಿಗೆಗೂ ಅದೇ ತಳಿ ಬೆಳೆದ್ರೆ ಎರಡು ಒಂದೇ ಟೈಮ್ಗೆ ಹಾರ್ವೆಸ್ಟಿಗೆ ಬರುತ್ತೆ ಸರ್. ಒಂದು ಮೆಚುರಿಟಿ ಅಂದ್ರೆ ಅದು ಮೆಚೂರ್ ಆಗೋದು ಒಂದೇ ಟೈಮಲ್ಲೇ ಆಗುತ್ತೆ ಸರ್. ಅದನ್ನ ಬಿಟ್ಟು ನಾನು ಇಲ್ಲಪ್ಪ ನಾನು ಬೇರೆ ತಳಿ ಬೆಳಿತೀನಿ, ಮುಂಗಾರಿಗೆ ಒಂದು ಬೆಳೆದಿದ್ದೆ ಬೇಸಿಗೆಗೆ ಬೇರೆ ಬೆಳಿತೀನಿ ಅಂತ ಅಂದ್ರೆ, ರೈತರು ಮುಂಗಾರು ಹಂಗಾಮಿನ ಭತ್ತ ಕಟಾವು ಮಾಡಿದ ತಕ್ಷಣ ಗದ್ದೆಯಲ್ಲಿರೋ ತೇವಾಂಶ ಬಳಸ್ಕೊಂಡು ನೇಗಿಲೆ ಅಥವಾ ಟ್ರ್ಯಾಕ್ಟರಿಂದ ಒಂದ್ಸಾರಿ ಉಳುಮೆ ಮಾಡ್ಬೇಕು ಸರ್. ನಂತರ 8 ದಿನವರೆಗಾದ್ರೂ ನೀರು ನಿಲ್ಲಿಸ್ಬೇಕು ಅಲ್ಲಿ. ಸೊ ನೀರು ನಿಲ್ಲಿಸಿದ್ರೆ ಅದು ಏನು ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ಬೀಜ ಮೊಳಕೆ ಹೊಡೆಯುತ್ತೆ. ಸೊ ಆ ಮೊಳಕೆ ಹೊಡೆದ ಮೇಲೇನೆ ನಾವು ಮತ್ತೊಮ್ಮೆ ಟ್ರ್ಯಾಕ್ಟರ್ನಿಂದ ರೊಳ್ಳೆ ಹೊಡಿಬೇಕು ಸರ್. ಸೊ ಅಂದ್ರೆ ಅಲ್ಲಿ ಬಿದ್ದಿರ್ತಕ್ಕಂಥ ಬೀಜ ಅಷ್ಟು ಬೀಜವನ್ನ ಮೊಳಕೆ ಹೊಡಿಸಿ ಅದನ್ನ ಸಾಯಿಸ್ಬೇಕು ರೊಳ್ಳೆ ಹೊಡಿಬೇಕು ಅಂತ. ಸೊ ಹಾಗೆ ಅಲ್ಲಿ ಇರ್ತಕ್ಕಂಥ ಬೀಜಗಳು ಜೀವವನ್ನ ಕಳ್ಕೊಳ್ಬೇಕು ಸರ್, ಆ ರೀತಿಯಾಗಿ ಮಾಡ್ಬೇಕು. ಸೊ ಆ ಬೀಜ ಹುಟ್ಟಬೇಕು, ಅದನ್ನ ನಾವು ರೊಳ್ಳೆ ಹೊಡಿಬೇಕು. ಹಾಗಿದ್ದಲ್ಲಿ ಮಾತ್ರ ನಮ್ಗೆ ಯಾವುದೇ ಬೆರಕೆ ಭತ್ತದ ಸಮಸ್ಯೆ ಬರೋದಿಲ್ಲ ಸರ್. ಈಗ ನಮ್ಮ ರೈತರಿಗೆ ಭತ್ತ ಬೆಳೆಯಂತ ಸಮಯ ಕೊನೆಯಲ್ಲಿ ಒಂದು ಕಿವಿ ಮಾತು, ಮುಖ್ಯವಾಗಿ ಏನೇನು ಪಾಲಿಸ್ಬೇಕು ಅನ್ನೋದು ಒಂದು ಕಿವಿ ಮಾತು ಹೇಳ್ತಾರೆ? ಹಾ ಸರ್, ಖಂಡಿತವಾಗಿ ಸರ್. ಸಸಿ ಮಡಿ ಅಂತ ಬರೋದಾದ್ರೆ ಸಸಿ ಮಕ್ಕಳ ತರ ನಾವು ತುಂಬಾ ಅವುಗಳಿಗೆ ಎಚ್ಚರಿಕೆ ವಹಿಸಿ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಅವುಗಳನ್ನ ಮುಖ್ಯ ಗದ್ದೆಗೆ ನಾಟಿ ಮಾಡ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ, ಆಮೇಲೆ ಆ ಕ್ಷೇತ್ರಕ್ಕೆ ಶಿಫಾರಸು ಮಾಡಿದ ತಳಿಗಳನ್ನ ಉಪಯೋಗಿಸ್ಕೋಬೇಕು ಸರ್. ಇನ್ನೊಂದು ಬೆರಕೆ ಭತ್ತ ಆಗ್ಬಾರ್ದು ಅಂತ ಅಂದ್ರೆ, ನಾವು ಏನು ಮುಂಗಾರಲ್ಲಿ ಬೆಳೆದಿದ್ದ ತಳಿನೇ ಹಿಂಗಾರಿಗೆ ಅಥವಾ ಬೇಸಿಗೆಗೆ ಬೆಳೆಯತಕ್ಕಂಥದ್ದು. ಆಮೇಲೆ ಇನ್ನೊಂದು ನಾವು ಹೇಳಿದ ಹಾಗೆ ಬೆರಕೆ ಭತ್ತ ಬರದ ಇರೋ ಹಾಗೆ ಮುಂಗಾರ ಹಂಗಾಮಿನಲ್ಲಿ ಬಿದ್ದಂತಹ ಬೀಜವನ್ನ ನೀರ್ ನಿಲ್ಲಿಸಿ ಅವುಗಳನ್ನ ರೊಳ್ಳೆ ಹೊಡೆಯೋದ್ರಿಂದ ನಾವು ಆ ಬೆರಕೆ ಭತ್ತದ ಸಮಸ್ಯೆಯನ್ನ ನಿರ್ವಹಣೆ ಮಾಡಬಹುದು ಸರ್. ತುಂಬಾ ಧನ್ಯವಾದ ಮೇಡಮ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರೆ ನಮ್ಮ ರೈತರಿಗೆ.

ಕನಿಷ್ಠ 800 ಗರಿಷ್ಠ 1000 ರೂಪಾಯಿ, ಹುರುಳಿಕಾಯಿ 2000 ರಿಂದ 2500 ರೂಪಾಯಿಗಳಾದರೆ, ಬೀಟ್ರೂಟ್ 2200 ರಿಂದ 3000 ರೂಪಾಯಿಗಳು, ಹಾಗಲಕಾಯಿ ಕನಿಷ್ಠ 4000 ರಿಂದ 5000 ರೂಪಾಯಿಗಳು, ಸೋರೆಕಾಯಿ ಕನಿಷ್ಠ 2000 ರಿಂದ ಗರಿಷ್ಠ 2500 ರೂಪಾಯಿ, ಬದನೆಕಾಯಿ 2000 ರಿಂದ ಗರಿಷ್ಠ 2500 ರೂಪಾಯಿಗಳು, ಗೋರಿಕಾಯಿ 3200 ರಿಂದ 4000 ರೂಪಾಯಿ, ಎಲೆಕೌಸು 2500 ರಿಂದ 3000 ರೂಪಾಯಿ, ದಪ್ಪ ಮೆಣಸಿನಕಾಯಿ 6000 ರಿಂದ 7000 ರೂಪಾಯಿ, ಕ್ಯಾರೆಟ್ 4500 ರಿಂದ 6000 ರೂಪಾಯಿ, ಹೂಕೋಸು 1000 ರಿಂದ 1400 ರೂಪಾಯಿ, ಸಪೋಟ ಕನಿಷ್ಠ 3800 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳಾದರೆ, ಸೌತೆಕಾಯಿ 2500 ರಿಂದ ಗರಿಷ್ಠ 3000 ರೂಪಾಯಿಗಳಾಗಿದೆ, ದ್ರಾಕ್ಷಿ 3000 ರಿಂದ 3500 ರೂಪಾಯಿ, ಅವರೇಕಾಯಿ 4000 ರಿಂದ 4500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 3500 ರಿಂದ 4000 ರೂಪಾಯಿ, ಕರಬೂಜ 2500 ರಿಂದ 3000 ರೂಪಾಯಿ, ನವಿಲುಕೋಸು 2500 ರಿಂದ 2500 ರೂಪಾಯಿಗಳು, ಬೆಂಡೆಕಾಯಿ ಕನಿಷ್ಠ 4000